upon a time. Once upon a time, mareyo hagila. Nadedu banda hejje, mareyo hagila. Once upon a time, anno hagila. ಅಂದುಕೊಂಡಿದ್ದೆಲ್ಲ ಕಣ್ಮುಂದೆ ಎಲ್ಲ ನೆನಪಲ್ಲಿ ನಾ ಉಸಿರಾಡಿದೆ ನೆನಪಲ್ಲಿ ನಾ ಪ್ರೀತಿಸಿದೆ ಬಿ ಅಲೋನ್ ಟು ಬಿ ಹ್ಯಾಪಿ ಓ ಬಿ ಹ್ಯಾಪಿ ಟು ಬಿ ಅಲೋನ್ Be alone to be happy, oh, oh, oh. Be happy to be alone. ಮತ್ತೆ ಗಡಿಯಾರ ತಿರುಗಿ ಬರೋದೆ ಮತ್ತೆ ಮತ್ತೆ ಗಡಿಯಾರ ತಿರುಗಿ ಬರೋದೆ ನಡೆದು ಬಂದ ಹೆಜ್ಜೆ ಮರಿಬೇಡ ಅನ್ನೋಕೆ ಮತ್ತೆ ಮತ್ತೆ ನೆನಪುಗಳು ತಿರುಗಿ ಬರೋದೆ ಹಳೆದನ್ನ ಮರಿಬೇಡ ಅಂತ ಹೇಳೋಕೆ ನೆನಪಲ್ಲಿ ನಾ ಉಸಿರಾಡಿದೆ ನೆನಪಲ್ಲಿ ನಾ ಪ್ರೀತಿಸಿದೆ ಬಿ ಅಲೋನ್ ಟು ಬಿ ಹ್ಯಾಪಿ ಓ ಬಿ ಹ್ಯಾಪಿ ಟು ಬಿ ಅಲೋನ್ ಬಿ ಅಲೋನ್ ಟು ಬಿ ಹ್ಯಾಪಿ ನೆನಪಿನ ಮಡಿಲಲ್ಲಿ ನಾ ಸ್ವರಗಳ ಉಸಿರಲ್ಲಿ ನಾ ಉಸಿರಾಡಿದೆ ಉಸಿರಾಡಿದೆ ಉಸಿರನ್ನಿನ ಪ್ರೀತಿಸಿದೆ ಸೂರ್ಯ ಯಾಕೆ ಚಂದ್ರ ಯಾಕೆ ನೆನಪು ಸಾಕೆ ನಾನು ಎಲ್ಲಿ ನನ್ ಬಿಟ್ರೆ ಯಾರು ಇಲ್ಲ ಎಲ್ಲಿ ನಾನು ಎಲ್ಲಿ ನನ್ ಬಿಟ್ರೆ ಯಾರು ಇಲ್ಲ ಎಲ್ಲಿ ಮಾತು ತಪ್ಪುತ್ತಿಲ್ಲ ತಪ್ಪು ಎಂದು ಮಾಡುತ್ತಿಲ್ಲ ಬಿ ಅಲೋನ್ ಟು ಬಿ ಹ್ಯಾಪಿ ಓ ಬಿ ಹ್ಯಾಪಿ ಟು ಬಿ ಅಲೋನ್ ಬಿ ಅಲೋನ್ ಟು ಬಿ ಹ್ಯಾಪಿ ಬಿ ಹ್ಯಾಪಿ ಟು ಬಿ ಅಲೋನ್ ಒನ್ಸ್ ಅಪಾನ್ ಅ ಟೈಮ್